ಕೇಳಿ ಕೇಳಿ ನಡೆದ ತಾಯಿ ನಾನು ಮಗಳೂರು ದಂಡಿಗೋ ಕೇಳಿ ಕೇಳಿ ನಡೆದ ತಾಯವು ನಾನು ಒಗತಿ ಮಗಳೂರು ದಂಡಿಗೋ ನಾನು ಒಗತಿ ಮಗಳೂರು ದಂಡಿಗೋ ಕೇಳಿ ಎನ್ನ ಬರವು ಎಂಟು ಬರ ರತ್ವೇನು ಬರ ಗಮನ ಒಂದೇ ಪಟ್ಟಣ ಕುಗುವಾಗೇ